ತವೇರು ಬಸವ ಬಂಡಿಯ ಊಡಿ ಶಿವನ ನಂದಿಯ ಹೇರಿ ಪಾರ್ವತಾ ದೇವಿ ರಥವೇರು ಪಾರ್ವತಾ ದೇವಿ ರಥವೇರಿ ಬರುವಾಗ ಬಂದಂತ ಮಾಡ ಬೈಲಾಯೋ ಪಾರ್ವತಾ ದೇವಿ ರಥವೇರಿ ಬರುವಾಗ ಬಂದಂತ ಮಾಡ ಬೈಲಾಯೋ ಕುಂಬಳ ಕುಣಿ ಸಣ್ಣ ಕುಡಗೋಲ ಹಿಡಿ ಸಣ್ಣ ನಟ್ಟ ಕಡಿಯವನ ನಡಸಣ್ಣು ಕುಂಬಳ ಕುಡಿ ಸಣ್ಣ ಕುಡಗೋಲ ಹಿಡಿ ಸಣ್ಣ ನಟ್ಟ ಕಡಿಯವನ ನಡಸಣ್ಣು ನಟ್ಟ ಕಡಿಯವನ ನಡಸಣ್ಣ ಬಸವಣ್ಣ ಹೆಗಲ ಮ್ಯಾಲಾಡೋ ನಗಸಣ್ಣು ನಟ್ಟ ಕಡಿಯವನ ನಡಸಣ್ಣು ಬಸವಣ್ಣ ಹೆಗಲ ಎತ್ತವ ನೋಡ ಇದರ ಗ್ವಾದರಿ ನೋಡ ಸದರಿನ ಮ್ಯಾಲೊಬ್ಬ ಮಲಿಯಾನು ಅದನಾರ್ ಎತ್ತವ ನೋಡ ಇದರ ಗ್ವಾದರಿ ನೋಡ ಸದರಿನ ಮ್ಯಾಲೊಬ್ಬ ಮಲಿಯಾನು ಸದರಿನ ಮ್ಯಾಲೊಬ್ಬ ಮಲಿಯಾನು ಬಸವಣ್ಣನ ಸಡಗರ ನೋಡಾಕ ಶಿವ ಬಂದು ಸದರಿನ ಮ್ಯಾಲೊಬ್ಬ ಮಲಿಯಾನು ಬಸವಣ್ಣನ ಶಂಕರನು ಹೊಡಾತ ಶಿವ ಬಾಂಧು ಕಂಠದೆತ್ತಿನ ಪೂಜೆ ಮಂಟಪ ಪೂಜೆ ಮಣಿಪೂಜೋ ಕಾರ ಹುಣ್ಣಿಮೆ ದಿನ ಕಂಠದೆತ್ತಿನ ಪೂಜೆ ಮಂಟಪ ಪೂಜೆ ಮಣಿಪೂಜೋ ಮಂಟಪ ಪೂಜೆ ಮಣಿಪೂಜೋ ಮಣಿಯಾಣ ಹದನಾರೆತ್ತಿನ ಹಣಿಪೂಜೋ ಮಂಟಪ ಪೂಜೆ ಮಣಿಪೂಜೋ ಮಣಿಯಾಣ ಹದನಾರೆತ್ತಿನ ಹಣಿಪೂಜೋ ಅನ್ನ ತಮ್ಮರ ಕೂಡಿ ಅತ್ತ ಮೀಸಲು ಹೋಗಿ ಹೊತ್ತಿನ ತೆಳಗ ಮಲಿಗಾರು ಅಣ್ಣ ತಮ್ಮರ ಕೂಡಿ ಅತ್ತ ಮೀಸಲು ಹೋಗಿ ಹೊತ್ತಿನ ತೆಳಗ ಮಲಿಗಾರು ಹೊತ್ತಿನ ತೆಳಗ ಮಲಿಗಾರ ಭೂಮಿ ತಾಯಿ ಮುತ್ತಿನ ಸರಗ ಮರಿಮಾಡು ಹೊತ್ತಿನ ತೆಳಗ ಮಲಿಗಾರು ಭೂಮಿ ತಾಯಿ ಮುತ್ತಿನ ಸರಗ ಮರಿಮಾಡು ಎತ್ತ ಮೇಸುವ ತಮ್ಮ ನಮ್ಮೆತ್ತ ನುಡಿಯೇನು ಮುತ್ತಿನ ಧಗ್ಗ ಮುಗಲಾನು ಎತ್ತ ಮೇಸುವ ತಮ್ಮ ನಮ್ಮೆತ್ತ ನುಡಿಯೇನು ಮುತ್ತಿನ ಧಗ್ಗ ಮುಗಲಾನು ಬಸವಣ್ಣ ನುಡಿ ಬರಿದ ಸ್ವಾಮರ ದಿನ ಹಸಮಗ ಬ್ಯಾಸಗೆ ದಿವಸಕ್ಕ ಬ್ಯಾಸತ್ತ ಬರುವಾಗ ದೋಡ ಬಾರಚ್ಚಿ ಬಡಿವಾಗು ಬ್ಯಾಸಗಿ ದಿವಸಕ್ಕ ಬ್ಯಾಸತ್ತ ಬರುವಾಗ ದೋಡ ಬಾರಚ್ಚಿ ಬರುವಾಗು ದೋಡ ಬಾರಚ್ಚಿ ಬಡಿವಾಗು ನಮ್ಮ ಬಸವ ಸಾವ ಬೇಡ್ಯಾನ ಶಿವನಲ್ಲು ದೋಡ ಬಾರಚ್ಚಿ ಬಡಿವಾಗು ಸಾವ ಬೇಡ್ಯಾನು ಶಿವನಲ್ಲು ಬಸವ ಬಲ್ಲಿದನೆಂದು ಹೆಸರಿಟ್ಟಾಳವರವ್ವ ಹಸುವೆಲ್ಲದೊಬ್ಬ ಶಿವ ಬಂದು ಬಸವ ಬಲ್ಲಿದನೆಂದು ಹೆಸರಿಟ್ಟಾಳವರವ್ವ ಹಸುವೆಲ್ಲದೊಬ್ಬ ಶಿವ ಬಂದು ಹಸುವೆಲ್ಲದೊಬ್ಬ ಶಿವ ಬಂದ ಒಯ್ಯುವಾಗ ಬಸವಣ್ಣ ಬಾಯಿ ಬಿಡತಾನು ಎಲ್ಲದೊಬ್ಬ ಶಿವಬಂದ ಒಯ್ಯುವಾಗ ಬಸವಣ್ಣ ಬಾಯಿ ಬಿಡತಾನು ಸತ್ಯುಳ್ಳ ಬಸವಣ್ಣನ ಸತ್ಯವೇನು ಹೇಳಲಿ ಜತ್ತಿಗೆಯಾದ ಮಿನಿಯಾದು ಸತ್ಯುಳ್ಳ ಬಸವಣ್ಣನ ಸತ್ಯವೇನು ಹೇಳಲಿ ಜತ್ತಿಗೆಯಾದ ಮಿನಿಯಾದು ಜತ್ತಿಗೆಯಾದ ಮಿನಿಯಾದು ನಮ್ಮ ಬಸವ ಸತ್ತುಟ್ಟಿ ಮಾತ ದುಡದಾನು ಜತ್ತಿಗೆಯಾದ ಮಿನಿಯಾದು ನಮ್ಮ ಬಸವ ಸತ್ತುಟ್ಟಿ ಮಾತ ದುಡದಾನು ಸತ್ತುಳ್ಳ ಬಸವಣ್ಣನ ಸತ್ಯವೇನು ಹೇಳಲಿ ಜತ್ತಿಗೆಯಾದ ಮಿನಿಯಾದ ಮಾದು ಸತ್ತುಳ್ಳ ಬಸವಣ್ಣನ ಸತ್ಯವೇ ನೇಳಲಿ ಜತ್ತಿಗಿಯಾದ ಮಿನಿಯಾದು ದುಡಿಯವ ಬಸವ ಸತ್ತು ದುಡಿಯವ ಬಸವ ಸತ್ತುಳ್ಳ ನಮ್ಮ ಬಸವಯ್ಯೋ ಇದ್ದು ದುಡಿಯವ ಬಸವ ಸತ್ತು ದುಡಿಯವ ಬಸವ ಸತ್ತುಳ ನಮ್ಮ ಬಸವಯ್ಯೋ ಸತ್ತುಳ್ಳ ನಮ್ಮ ಬಸವಯ್ಯನ ದಯದಿಂದ ಮುತ್ತಿನ ರಾಶಿ ಪಡೆದೇವು ಸತ್ತುಳ್ಳ ನಮ್ಮ ಬಸವಣ್ಣನ ದಯದಿಂದ ಮುತ್ತಿನ ರಾಶಿ ಪಡೆದೇವು ಹಂಚಿನ ಮ್ಯಾಲಿನ ರೊಟ್ಟಿ ಹಾಲಿನ ಮ್ಯಾಲಿನ ಕೆನೆಯ ಅಂತೇಳಿ ಕುಂತ ಉಣಸು ಹಂಚಿನ ಮ್ಯಾಲಿನ ರೊಟ್ಟಿ ಹಾಲಿನ ಮ್ಯಾಲಿನ ಕೆನೆಯ ಅಂತೇಳಿ ಕುಂತ ಉಣಸು ಅಂತೇಳಿ ಕುಂತ ಉಣಸುವ ಹಣದ ಹೂವನ ತಾಂಪತ್ಯಾಗ ನೆನದೀನೋ ಅಂತೇಳಿ ಕುಂತ ಉಣಸುವ ಹಣದವನ ತಂಪತ್ತೇನಾಗ ನೆನದೀನೋ ತಾಯಿನ ಬೈಬ್ಯಾಡು ತಾಳಗೇಡಿಯ ತಮ್ಮ ಬಾಳ ದಿನದಾಕಿ ಹಡದವು ತಾಯಿನ ಬೈಬ್ಯಾಡು ತಾಳಗೇಡಿಯ ತಮ್ಮ ಬಾಳ ದಿನದಾಕಿ ಹಡದವು ಬಾಳ ದಿನದಾಕಿ ಹಡದವನ ಬೈದರ ಬಾಳ ಮರಿಯಾಳು ಮನದಾಗೋ ಬಾಳ ದಿನದಾಕಿ ಹಡದವನ ಬೈದರ ಬಾಳ ಮರಿಯಾಳು ಮನದಾಗೋ ಆಸ ಪಡಿಯ ಮ್ಯಾಲ ಹಾದವಾದವರ್ಯಾರು ಪಾದ ಮುಡ್ಯಾವ ಪಡಿಪರು ಆಸ ಪಡಿಯ ಮ್ಯಾಲ ಹಾದವಾದವರ್ಯಾರು ಪಾದ ಮುಡ್ಯಾವ ಪಾದ ಮೂಡ್ಯಾವೋ ಪರಿಪರಿ ಬಸಯ ಮುತ್ಯ ಹಾದ ಹೋಗ್ಯಾರೋ ಜಳಕ